ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೂ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿಯಿಂದ ಪ್ರಸಾರವಾಯಿತು. ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಇದು. ಸಮಯವಾಗಿದೆ 6:20. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರ ಈಗ. ಇನ್ನು ಮುಂದೆ 6:30 ಅವಲೋಕನ ಕೇಳುತ್ತೀರಿ. 6:51 ದೇಶಭಕ್ತಿ ಗೀತೆ, 7:02 ಜಾಲಿ ರೈಡ್ ಕಾರ್ಯಕ್ರಮ, 7:45 ವಿಧಾನಮಂಡಲದಲ್ಲಿ ಇಂದು, 9:05 ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ 16ನೇ ರಾಷ್ಟೀಯ ಏರೋಬಿಕ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ತಂಡದ ಬೆಳ್ಳಿ ಹಾಗೂ ಕಂಚಿನ ಪದಕ ವಿಜೇತರೊಂದಿಗೆ ಸಂವಾದವನ್ನು ನೀವು ಆಲಿಸುವಿರಿ. 9:30 ರಾಷ್ಟೀಯ ಭಾಷಣ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಪ್ರಸಾರವಾಗುವುದು. ಈ ರಾತ್ರಿ 10:00 ಪ್ರಸಾರವಾಗಲಿದೆ ನಾಟಕ ದೇವಿ, ರಚನೆ HS ಪಾರ್ವತಿ, ನಿರ್ದೇಶನ HS ಸರಸ್ವತಿ. 10:30 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ ದೆಹಲಿ ಕೇಂದ್ರದಿಂದ ಮೂಡಿಬರುವುದು. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳು. ನಮ್ಮ ನಾಳಿನ ಪ್ರಸಾರ ಕಾರ್ಯದಲ್ಲಿ 6:05 ಚಿಂತನ ಕೇಳುತ್ತೀರಿ ಶ್ರೀಧರ ರಾಯಸಂ ಅವರಿಂದ. 6:20 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು, 6:45 ಡಾ ಎಂಎಸ್ ರಾಜಣ್ಣ ಅವರಿಂದ ಹೆಲ್ತ್ ಸೂತ್ರ, 6:50 ರೈತರಿಗೆ ಸಲಹೆಗಳು, 7:15 ಕೌಶಲ್ಯ ಕರ್ನಾಟಕ ಸರಣಿ ಕಾರ್ಯಕ್ರಮದಲ್ಲಿ ಎನ್ಆರ್ಎಲ್ಎಂನ ಮೌಲ್ಯ ಸರಪಳಿ ಅಭಿವೃದ್ದಿ ವಿಭಾಗದ ರಾಜ್ಯ ಕಾರ್ಯಕ್ರಮ ವ್ಯವಸ್ಥಾಪಕರು ಡಾ ರಾಜೇಶ್ವರಿ ಎಸ್ಎಂ ಇವರೊಂದಿಗೆ ಸಂವಾದ. ಪ್ರಾಯೋಜಕರು ಕೌಶಲ್ಯಾಭಿವೃದ್ದಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ. ನಾಳೆ ಬೆಳಗ್ಗೆ 7 ಗಂಟೆ